ಶೇಖರವರೇ, ಏನಾಯ್ತು ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ ಊರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡು ಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೃಷಿಕ ಬಾಂಧವರೇ, ಈಗ ಕೇಳಿ ಶೇಂಗಾ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ ಎರಿಸ್ವಾಮಿ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ಎರಿಸ್ವಾಮಿ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ಹಾಗೂ ಅಕ್ಕಡಿ ಬೆಳೆಯಾಗಿ ತೊಗರಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಎರಿಸ್ವಾಮಿ ಅವರೇ. ನಮಸ್ಕಾರ ಸರ್. ಎರಿಸ್ವಾಮಿ ಅವರೇ, ಹೇಳಿ, ಈ ಕೃಷಿ ವೃತ್ತಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್ ಸುಮಾರು ಇಲ್ಲಿಗೆ 15 ವರ್ಷಗಳಿಂದ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಮಾಡ್ತಾ ಹೋಗ್ತಿದ್ದಾರೆ, ಅವರೊಟ್ಟಿಗೆ ಇದ್ವಿ. ಅದಾ ಕಾಲ ನಂತರ ಅವರ ಒಂದು ವಯೋಸಹಜ ಪ್ರವೃತ್ತಿಯಿಂದ ನಾವು ಕೃಷಿ ಒಂದು ರಂಗ ಕೇಳ್ಕೊಂಬಂತ ವ್ಯವಸ್ಥೆ ಮಾಡ್ಕೊಂಡ್ವಿ. ಈಗ 15 ವರ್ಷದ ಹಿಂದೆ ಅಂದ್ರೆ ನೀವು ಕೃಷಿಯಲ್ಲಿ ಇರಲಿಲ್ಲ, ಅವಾಗ ಏನ್ ಮಾಡ್ತಾ ಇದ್ರಾ? ಅವಾಗ ಏನಿಲ್ಲ ಸರ್, ಚಿಕ್ಕ ಹುಡುಗರಲ್ಲ, ಅವ್ರ ತಂದೆಯವ್ರು ಮಾಡ್ತಿದ್ರು. ಇರೋದು ಸ್ವಲ್ಪ ಭೂಮಿ, ಅವರೊಟ್ಟಿಗೆ ಕೂಲಿ ಕೆಲಸ, ಆ ಜೊತೆಗೆ ಕೃಷಿ ಕೆಲಸಗಳು. ನಮ್ದು ವ್ಯವಸಾಯ ಮಳೆ ಆಶ್ರಿತ ಭೂಮಿ ಆಗಿರೋದ್ರಿಂದ ಮಳೆಗೆ ಸಂಬಂಧಪಟ್ಟಾಗ ಮಾತ್ರ ವ್ಯವಸಾಯ ನಮ್ಮ ಜಮೀನಿನ ಕೆಲಸಗಳು. ಅದರ ನಂತರ ನಮ್ಮ ಒಂದು ಕುಲಕಸಬಾಗಿ ಸುಣ್ಣ ಸುಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ತಂದೆಯವ್ರ ಜೊತೆಗೆ. ಆ ಕೆಲಸದಲ್ಲಿ ತೊಡಗಿದ್ವಿ ಸರ್. ಅದ್ರ ಜೊತೆಗೆ ವ್ಯಾಸಂಗವನ್ನು ಸಹ ಮಾಡ್ತಾ ಬರ್ತಾ ಇದ್ವಿ. ಈಗ ಕೂಲಿ ಕೆಲಸ ಅಂದ್ರೆ ಏನೇನ್ ಮಾಡ್ತಾ ಇದ್ರಿ ಅವತ್ತಿನ ಸಂದರ್ಭದಲ್ಲಿ? ಕೂಲಿ ಕೆಲಸ ಅಂದ್ರೆ ಹೆಚ್ಚಾರಿಯಾಗಿ ನಮ್ಮ ಒಂದು ಕುಲಕಸಬು ಮನೆ ಕಸಬೆ ಆಗಿರೋದ್ರಿಂದ ಸುಣ್ಣ ಸುಡುವ ಕೆಲಸ ಆಗಿರೋದ್ರಿಂದ ಅದರಲ್ಲೇ ಜಾಸ್ತಿ ನಾವು ತೊಡಕೊಳ್ತಾ ಇದ್ವಿ. ಅದು ಬಿಟ್ಟು ಆದ್ಮೇಲೆ ಇಂಥ ಒಂದು ಶೇಂಗಾ ಸೀಸನ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸೀಸನ್ ಅಲ್ಲಿ ಕೂಲಿ ಕಾರ್ಮಿಕರ ಬಂದು ಕಡಿಮೆ ಸಿಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಅಂತ ಕೆಲಸಗಳಿಗೆಲ್ಲ ಹೋಗ್ತಾ ಇದ್ವಿ. ಈಗ ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದ್ರ? ವಿದ್ಯಾಭ್ಯಾಸ ಏನ್ ಮಾಡ್ಲಿಲ್ವಾ ನೀವು? ವಿದ್ಯಾಭ್ಯಾಸ ಮಾಡಿದ್ದೇನೆ ಸರ್. ಅಲ್ಲೇ ನಮ್ಮೂರಿನಲ್ಲೇ ಕೋನಸಾಗರದಲ್ಲಿ ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿದ್ವಿ, ಹೈಸ್ಕೂಲ್ ಸಹ ಅಲ್ಲೇ. ನಮ್ಮ ಅದೃಷ್ಟ ಏನು ಗೊತ್ತಿಲ್ಲ, ಅಲ್ಲಿಗೆ ಬಡತನ ಜೀವನ ಅಲ್ಲಿಗೆ ಮುಟ್ಟಾಗತಂತ ಪರಿಸ್ಥಿತಿಯಲ್ಲಿ ನಮ್ಮೂರಲ್ಲಿ ಪಿ ಯು ಕಾಲೇಜು ಸಹ ನಮ್ದೇ ಬ್ಯಾಚ್ ಫಸ್ಟ್ ನಮ್ದೇ ಲಾಸ್ಟ್. ಆ ಬ್ಯಾಚ್ಗೆ ಪಿ ಯು ಮುಗಿತು. ಮುಗಿದ ತಕ್ಷಣ ಆಮೇಲೆ ನನ್ನ ಒಂದು ವ್ಯಾಸಂಗವನ್ನು ಅಲ್ಲಿಗೆ ಮಟ್ಟ ಕಳಿಸಿ ಡಿಗ್ರಿಗೆ ಮೊಳಕಾಲ್ಮೂರಿಗೆ ಜಾಯಿನ್ ಆದೆ. ಡಿಗ್ರಿಯನ್ನು ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಬಂದ್ಬಿಟ್ಟು ಇಲ್ಲೊಂದು ಬೇಕರಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ಬೇಕರಿನಲ್ಲಿ ಹೋಗ್ತಾ ಹೋಗ್ತಾ ನನ್ನ ಸ್ವಂತ ಸಂಪಾದನೆ ಮಾಡ್ತಾ ಬಂದಾಗ ನನ್ನ ಸ್ವಂತ ಸಂಪಾದನೆಯಿಂದ ಮತ್ತೆ ಆ ಡಿಗ್ರಿನ ನಾನು ಕರೆಸ್ಪಾಂಡಿಂಗ್ ಆಗಿ ತಗೊಂಡೆ. ಅಲ್ಲಿ ಒಂದು ಡಿಗ್ರಿ ಮುಗಿಸಿದೆ. ಅದಾದ್ಮೇಲೆ ಮತ್ತೆ ಧಾರವಾಡ ಯೂನಿವರ್ಸಿಟಿ ಇಂಗ್ಲಿಷ್ ಮೇಜರಲ್ಲಿ ಮತ್ತೆ ಡಿಗ್ರಿ ಮಾಡ್ಕೊಂಡು ಬಿ ಎಡ್ ಮಾಡ್ಕೊಂಡು ಮುಗಿಸ್ತಾ ಬಂದೆ ಸರ್. ಅದ್ರ ಜೊತೆಗೆ ಕಂಪ್ಯೂಟರ್ ಕಲ್ತ್ಕೊಂಡೆ. ಅಂದ್ರೆ ನಿಮ್ಮ ಒಂದು ವಿದ್ಯಾಭ್ಯಾಸ ಸಾಕಷ್ಟು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಮಾಡಿದ್ರೆ ಏನಂಗಾಯ್ತು? ಹೌದೌದು ಸರ್, ತುಂಬ ಕುಟುಂಬ ಸರ್, 10 ಜನ ಮಕ್ಕಳು ಇರ್ತಕ್ಕಂಥ ಕುಟುಂಬ. ಯಾವುದೇ ವ್ಯವಸಾಯದ ಇದು ಇಲ್ಲ. ಇರ್ತಕ್ಕಂಥ 3 ಎಕರೆ ಜಮೀನಲ್ಲಿ 10 ಜನ, 6 ಜನ ಹೆಣ್ಮಕ್ಳು, 4 ಜನ ಗಂಡ್ಮಕ್ಳನ್ನ ಸಾಕ್ತಕ್ಕಂಥ ಜವಾಬ್ದಾರಿ ನಮ್ಮ ತಂದೆ ತಾಯಿಗಳ ಮೇಲೆ ಇತ್ತು. ಆ ಒಂದು ಕಷ್ಟಕರ ಜೀವನದಲ್ಲಿ ನಮಗೆಲ್ಲ ಸಹ ಆ ಪರಿಸ್ಥಿತಿಯಲ್ಲಿ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದೇ ಸವಾಲಾಗಿತ್ತು. ಅಂಥದ್ರಲ್ಲಿ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಆ ಒಂದು ಕಷ್ಟ ಜೀವನದಲ್ಲಿ ನಾವೇ ಒಂದು ಅರಿತುಕೊಂಡು ಮುನ್ನಡೀತಾ ಈ ಒಂದು ಕಾರ್ಯದಲ್ಲಿ ಮುಂದುವರಿತೀವಿ ಸರ್. ಈಗ ಕೃಷಿ ಜಮೀನು ಅಂತಂದ್ರೆ ನಿಮ್ದು ಎಷ್ಟು ಎಕರೆ ಇದೆ ಸರ್? 2 ಎಕರೆ 28 ಗುಂಟೆ ಇದೆ ಸರ್. 4 ಜನ ಅಣ್ಣತಮ್ಮಳು ಆದ್ರೆ ಸರ್ ನಾವೇ ಮಾಡ್ತಾ ಇದೀವಿ. ಒಬ್ಬರಿಗೆ ಆದ್ರೆ ಯಾರಿಗೇನ ಆಗುತ್ತೆ ಅಂತಂದು ನಾವೇ ಮಾಡ್ತಾ ಇದೀವಿ ಸರ್. ನಾನು ನನ್ನ ತಮ್ಮ ಒಟ್ಟಿಗೆ ಇದೀವಿ. ಇನ್ನಿಬ್ರು ನಮ್ಮ ಸಹೋದರರು ಬೇರೆಯಾಗಿ ಜೀವನ ಮಾಡ್ತಾ ಇದಾರೆ. ನಾ ಇಬ್ರು ಒಟ್ಟಿಗೆ ಇದ್ದು ನಾವೇ ಅದನ್ನ ಮಾಡ್ತಾ ಹೋಗ್ತಾ ಇದೀವಿ ಸರ್. ಈಗ ನೀರಾವರಿ ಏನ್ ಮಾಡ್ಲಿಲ್ಲ ನೀವು? ಇಲ್ಲ ಸರ್, ನೀರಾವರಿ ಮಾಡಿಲ್ಲ ಸರ್. ಇರ್ತಕ್ಕಂಥ ಜಮೀನಿನಲ್ಲಿ ನಮ್ದೇನಾಗಿದೆ ಸರ್, ರೋಡ್ ಇಲ್ಲ. ಆ ಹೊಲಗಳಿಗೆ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥ ಜಮೀನ್ ಆಗಿರೋದ್ರಿಂದ ಅದಕ್ಕೆ ರೋಡ್ ಇಲ್ಲ. ಗಂಗಾ ಕಲ್ಯಾಣ ಯೋಜನೆ ಅದೆಲ್ಲ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ಸಿಗುತ್ತೆ. ಅಕಸ್ಮಾತ್ ಅಕಸ್ಮಾತ್ ಆದ್ರೆ ಅಲ್ಲಿ ಓಡಾಡೋದಕ್ಕೆ ತೊಂದರೆ ಆಗುತ್ತಂತ ನಾವು ಒಂದು ವಿಚಾರನ ಮನದಲ್ಲಿ ತೆಗೆದಾಕಿದೀವಿ ಸರ್. ಈಗ ಇರುವಂತಹ ಒಂದು ಎರಡು ಮುಕ್ಕಾಲು ಎಕರೆ ಒಳಗಡೆ ಈಗ ಶೇಂಗಾ ಬೆಳೀತಾ ಇದ್ವಿ ಅಂತ ಹೇಳಿ. ಹೌದು ಸರ್. ಶೇಂಗಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರ? ನಿಮ್ ಭಾಗದಲ್ಲಿ ಹೆಚ್ಚು ಶೇಂಗಾನೇ ಬೆಳಿಬೇಕಂತ ಇರೋದ್ರಿಂದ ಬೆಳೀತಾ ಇದ್ರ ಯಾವ ರೀತಿ? ನಿಜ ಸರ್, ನಿಜ. ಈಗ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕೋನಸಾಗರ ಆಸುಪಾಸು ಒಟ್ಟಾರೆಯಾಗಿ ಮೊಳಕಾಲ್ಮೂರು ತಾಲೂಕು ಪೂರ್ತಿ ಶೇಂಗಾ ಮಳೆ ಆಶ್ರಿತ ಬೆಳೆಯನ್ನೇ ಬೆಳೀತಕ್ಕಂತ ವಾಡಿಕೆ. ಅದೇ ಬೆಳೆಯನ್ನೇ ಬೆಳೀತಾ, ಅದು ಬಿಟ್ಟರೆ ಬೇರೆ ಬೆಳೆ ನಮಗೆ ಬರಲ್ಲ. ಯಾಕಂದ್ರೆ ಮಳೆ ಕಡಿಮೆ ಬೀಳುವಂತ ಪ್ರದೇಶ ಆಗಿರೋದ್ರಿಂದ ಈಗ ಮೆಕ್ಕೆಜೋಳ ಹಾಕ್ತೀವಿ, ಆ ಟೈಮಲ್ಲಿ ಮಳೆ ನಮಗೆ ಬಹಳ ಕಡಿಮೆ ಆಗುತ್ತೆ. ಹಂಗಾಗಿ ಮೆಕ್ಕೆಜೋಳ ಹಾಕಲ್ಲ, ಜೋಳ ಹಾಕಲ್ಲ. ಈ ಕಡೆ ನಮ್ಮ ಭಾಗ ಬಿಟ್ಟುಬಿಟ್ಟು ಕೂಡ್ಲಿಗೆ ಭಾಗಕ್ಕೆ ಹೋದ್ರೆ ಜೋಳ ಮೆಕ್ಕೆಜೋಳ ಅವೆಲ್ಲ ಬೆಳೀತಾರೆ. ಅಂದ್ರೆ ಅವರಿಗೆ ಮಳೆ ಸ್ವಲ್ಪ ಮುಂಚೆನೆ ಬರ್ತಕ್ಕಂತ ವಾಡಿಕೆ, ಅಲ್ಲೇ ಒಂದು ಪರಿಸರನು ಸಹ ಸಪೋರ್ಟ್ ಮಾಡುತ್ತೆ ಅಂತ ಅಲ್ಲಿ ಬೆಳೀತಾರೆ. ನಮಗೆ ಯಾವುದೇ ರೀತಿಯ ಅಂತ ಒಂದು ಮಳೆ ಆಗದೆ ಇರೋದ್ರಿಂದ ಶೇಂಗಾನೇ ಆಶ್ರಯ ಮಾಡ್ಕೊಂಡು ಶೇಂಗಾ ಬೆಳೆಯನ್ನೇ ಬೆಳೆಯತಕ್ಕಂಥದ್ದು ಹೆಚ್ಚು ವಾಡಿಕೆ. ಈಗ ನೀವು ಈಗ ಶೇಂಗಾ ಬೆಳೀತಿರಲ್ಲ, ಭೂಮಿ ನಿಮ್ಮ ಒಂದು ಕೃಷಿ ಭೂಮಿ ಯಾವ ಮಣ್ಣಿಂದ ಕೂಡಿದೆ? ಸರ್, ಕಲ್ಲು ಮಿಕ್ಸ್ ಕೆಂಪು ಮಣ್ಣು. ಅದರಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಶುದ್ಧ ಮಣ್ಣು, ಅದು ಸುಣ್ಣಗಟ್ಟಿಗೆ ಅಂತಾರಲ್ಲ ಸರ್, ಆ ಮಣ್ಣಿನಿಂದ ಕೂಡಿರತಕ್ಕಂತ ಜಮೀನು ನಮ್ದಾಗಿದೆ. ಆ ಭಾಗದಲ್ಲಿ ಒಂದು ಸ್ವಲ್ಪ ಒಂದು 15-20 ಎಕರೆ ನಮ್ಮ ಹೊಲದ ಪಕ್ಕ ಎಲ್ಲ ಸುಣ್ಣಗಟ್ಟಿಗೆ ನೆಲನೇ ಐತೆ. ಆ ನೆಲದಲ್ಲಿ ಗಿಡ ಫಲವತ್ತಾಗಿ ಬರಲ್ಲ ಸರ್, ಆದ್ರೆ ಕಾಯಿ ತುಂಬಾ ಗಟ್ಟಿಯಾಗಿರುತ್ತೆ. ಆ ತೂಕನೂ ಜಾಸ್ತಿ ಬರುತ್ತೆ ಆ ಒಂದು ಇದರಲ್ಲಿ. ಆ ಕೆಂಪು ಮಣ್ಣಿಂದ ಎರಡು ಮಿಕ್ಸ್ ಆಗಿರೋದ್ರಿಂದ ಚೆನ್ನಾಗೇ ಬರುತ್ತೆ ಬೆಳೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನಾಗಿದೆ ಅಂದ್ರೆ ಮಳೆ ತುಂಬಾ ಚೆನ್ನಾಗಿ ಆಗಿರೋದ್ರಿಂದ ಚೆನ್ನಾಗಿ ಬಂದಿದೆ. ಆಮೇಲೆ ಈಗ ಏನ್ ತಳಿಗಳು ಚೇಂಜ್ ಆಗಿಬಿಟ್ಟಿದೆ ಸರ್, ಈ ಶೇಂಗಾ ತಳಿ ಚೇಂಜ್ ಆಗಿಬಿಟ್ಟದ. K6 ಹಾಕ್ತಾರೆ, ಗುಜರಾತ್ K6 ಹಾಕ್ತಾರೆ, ಇವೆಲ್ಲ ಹಾಕ್ತಾರೆ. ಏನಾಗ್ತಾ ಅಂದ್ರೆ ಆ ಒಂದು ಇಳುವರಿಗೋಸ್ಕರ ಹಾಕ್ತಾ ಬರ್ತಾರೆ. ನಾವು ಈಗ ಇಲ್ಲೇವರೆಗೂ ಆ ನಾಟಿದೆ ಏನಾಯ್ತಾರೆ ನಾಟಿದ್ನೇ ಬೆಳೀತಾ ಬರ್ತಾ ಇದೀವಿ ಸರ್. ಸ್ವಲ್ಪ ಇಳುವರಿ ಆ ನಾಟಿದ್ರಲ್ಲಿ ಕಡಿಮೆ ಆಗುತ್ತೆ, ಅದನ್ನೇ ಬೆಳ್ಕೊಂಡು ಬರ್ತಾ ಇದೀವಿ ಸರ್. ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ಆಮೇಲೆ ಅದನ್ನೇ ಬೆಳಿತೀವಿ ಆದರೂ ಸಹ ಇರಲಿ ಅಂತ. ಈಗ ಭೂಮಿಯನ್ನೆಲ್ಲ ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಯಾವ ರೀತಿ ಫಲವತ್ತತೆ ಮಾಡಿದ್ರ ಬಿತ್ತನೆಗೆ ಮುಂಚಿತವಾಗಿ? ಬಿತ್ತನೆಗೆ ಮುಂಚಿತವಾಗಿ ಒಂದ್ಸರಿ ಪೂರ್ತಿ ಈಗ ಶೇಂಗಾ ಕೀಳ್ತೀವಲ್ಲ ಸರ್, ಈಗಾಗಲೇ ಕಿತ್ತಾಗಿದೆ. ಕಿತ್ತಾಗಿದೆ ಅಂದ ತಕ್ಷಣ ಈಗೊಂದು ಈಗ ತೊಗರಿ ಬೇಳೆ ಅಕ್ಕಡಿ ಬೆಳೆಯಾಗಿ ತೊಗರಿ ಬೆಳೆ ಇದೆ ಈಗ ನಮ್ದು. ಆ ತೊಗರಿ ಬೆಳೆ ಆಗೋವರೆಗೂ ಬಿಟ್ಟುಬಿಟ್ಟು ಅದೆಲ್ಲ ಆದ ತಕ್ಷಣ ಬಿಸಿಲಿಗೆ ಇರುತ್ತೆ. ಆ ಒಂದು ಬೇಸಿಗೆಯಲ್ಲಿ ಮುಂಗಾರು ಮಳೆ ಏನಾದರೂ ಬಂದ ತಕ್ಷಣ ಅವಾಗೊಂದ್ಸರಿ ಪೂರ್ತಿ ಅದ ಮಾಡಿಬಿಡ್ತೀವಿ ಸರ್, ಮಡಿಕೆ ಒಡಿ ಹತ್ತಕ್ಕಂಥದ್ದು. ಮಡಿಕೆ ಒಡೆದ್ಮೇಲೆ ಪೂರ್ತಿ ಬಿಸಿಲಿಗೆ ಮತ್ತೆ ಬಿಸಿಲು ಸುಡಲಿ ಅಂತ ಅಂದ್ರೆ ಮುಂದೆ ಬೆಳೆಗೆ ಅನುಕೂಲ ಆಗುತ್ತೆ ಅಂತಕ್ಕಂತ ಬಿಡೋದು. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಬಿತ್ತೋದಕ್ಕಿಂತ ಮುಂಚೆ ಇನ್ನೊಂದ್ಸರಿ ಮಡಿಕೆ ಒಡೆದ್ಬಿಟ್ಟು ಕುಂಟೆವರೆಗೆ ರೆಡಿ ಇಟ್ಕೊಂಡಿರೋದು, ಈ ತರ ಎಲ್ಲ ಸಿದ್ಧತೆ ಮಾಡ್ತೀವಿ. ಆಮೇಲೆ ಆ ಕೊಟ್ಟಿಗೆ ಗೊಬ್ಬರ ತರಲ್ಲ, ನಾವು ಮನೆಯಿಂದ ಉತ್ಪತ್ತಿ ಆಗಿರ್ತಕ್ಕಂಥ ತ್ಯಾಜ್ಯಗಳಿಂದ ಗೊಬ್ಬರ ಅಂತ ಗೊಬ್ಬರ ನಾವು ಕಸ ಅದು ಇದು ಬಂದಿರತಕ್ಕಂಥ ಗೊಬ್ಬರ ನಾವೇನು ಒಂಥರ ಶೇಖರಣೆ ಮಾಡಿರ್ತೀವಿ, ತಿಪ್ಪೆ ಮಾಡಿದ್ರೆ ಅದನ್ನೆಲ್ಲ ಹಾಕೊಂಡು ಅದ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಬಿತ್ತನೆ ಬೀಜ ಅಂತಂದ್ರೆ ಶೇಂಗಾ ಬೀಜ ಎಲ್ಲಿಂದ ತಂದು ಬಿತ್ತನೆ ಮಾಡ್ತೀರಾ? ಸರ್, ಶೇಂಗಾ ಬೀಜ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಎಣ್ಣೆಕಾಳಿನ ಮಿಲ್ಲುಗಳಿದಾವೆ, ಆ ಮಿಲ್ಲುಗಳಲ್ಲಿ ಸಿಗ್ತವೆ. ಆಮೇಲೆ ಅಲ್ಲಿ ನಮ್ಮ ವ್ಯವಸಾಯಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯಾಪಾರಸ್ಥರು ಇದ್ದಾರೆ, ವ್ಯಾಪಾರಸ್ಥರು ಸಹ ಮುಂಗಡವಾಗಿ ಕೊಡ್ತಾರೆ. ಯಾವುದೇ ಇದಿಲ್ದಲೆ ಬೆಳೆ ಬಂದ ತಕ್ಷಣ ಮುರ್ಕೋತಂಗದ ಪರಿಪಾಠ ನಮ್ಮಲ್ಲಿ ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಇದೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಂದಿರತಕ್ಕಂಥ ಇದರಲ್ಲಿನೇ ಆ ಬೀಜಕ್ಕಂತ ತೆಗೆದಿಡ್ತೀವಿ ಸರ್, ಇಷ್ಟ ಅಂತ. ಈಗ ಮನೆ ಬೀಜ, ಮನೆ ಬೀಜನೇ ತೆಗೆದಿಟ್ಕೊಂಡು ಬರ್ತೀವಿ. ಇತ್ತೀಚೆಗೆ ಫಸ್ಟ್ಗೆ ಇರಲಿಲ್ಲ ಸರ್, ನಾವು ಚಿಕ್ಕವರಿದ್ದಾಗ ಅದನ್ನ ಕೇಳಿರ್ಲಿಲ್ಲ. ಈಗೊಂದು 4-5 ವರ್ಷದಿಂದ ಆ ಬೀಜಕ್ಕೂ ಸಹ ಹುಳ ಬೀಳ್ತಕ್ಕಂಥದ್ದು ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಬಾಲ್ ಹುಳ ಬೀಳ್ತವೆ. ಹಂಗಾಗಿ ಏನಾಗ್ತಾ ಅಂದ್ರೆ ರೈತರು ಅದನ್ನ ಶೇಖರಣೆ ಮಾಡೋದು, ಅದನ್ನ ರಕ್ಷಣೆ ಮಾಡದೆ ಒಂದು ಸವಾಲಾಗಿ ಸ್ವೀಕರಿಸಿ ಎಲ್ಲವನ್ನೂ ಕೊಟ್ಟುಬಿಡ್ತಾರೆ. ಬೆಳೆದಿರ್ತಕ್ಕಂಥ ಬೆಳೆನೆಲ್ಲ ಮಾರಾಟ ಮಾಡಿಬಿಡೋದು. ಆಗಿನ ಕಾಲಕ್ಕೆ ಏನು ಬಿತ್ತುವಂತ ಸಂದರ್ಭದಲ್ಲಿ ಹೋಗಿ ಮಿಲ್ಲುಗಳಲ್ಲಿ ಕ್ವಿಂಟಲ್ಗೆ 10,000 11,000 12,000 13,000 ಸಹ ತರತಕ್ಕಂತ ಪರಿಪಾಠ ಇದೆ. ಈ ವರ್ಷ 11,000 12,000 ಬೀಜ ತಂದ್ರೆ ಸರ್, ಆದ್ರೆ ನಮ್ಮಲ್ಲಿ ಮನೆಯಲ್ಲೇ ಶೇಖರಣೆ ಮಾಡಿರ್ತಕ್ಕಂಥ ಬೀಜ ಇತ್ತಲ್ಲ ಅದೇ ಬಿತ್ತಿದ್ವಿ. ನಮ್ಮ ಒಂದು ಪಕ್ಕದೊಲ್ದವರು ನಮ್ ಗೆಳೆಯರೆಲ್ಲ ತಂದಿರ್ತಕ್ಕಂಥದ್ ನೋಡಿದ್ವಿಲ್ಲ, 11,500 ತಂದ್ರಿ. ಆದ್ರೆ ರೇಟ್ ಏನಾಗುತ್ತೆ ಅಂದ್ರೆ ಎಲ್ಲಾ ಬೆಳೆ ಬಂದ ತಕ್ಷಣ ಆಟೋಮೆಟಿಕ್ ರೇಟ್ ಕಡಿಮೆ ಆಗುತ್ತ ಏನೋ ಅದು ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಒಟ್ಟು ರೈತರಿಗೆ ಯಾವ್ದಾ ಮೂಲವಾಗಿ ಹೊಡ್ತಾ ಬೀಳ್ತಾನೆ ಇರುತ್ತೆ. ಈಗ ವರ್ಷ ತನಕ ನೀವು ಮನೆ ಕಾಯಿನ್ನೇ ಉಳಿಸ್ಕೊಂಡ್ರೆ ಹುಳ ಬೀಳ್ತಾವ ಅಂತ ಹೇಳಿದ್ರಲ್ಲ, ಅಂದ್ರೆ ಕಾಯಿ ಸುಲಿಲಂಗಿದ್ರು ಹುಳ ಬೀಳ್ತಾವ? ಹೌದು ಸರ್, ಸುಲಿದಂಗಿದ್ರು ಬೀಳ್ತವೆ. ಆ ಸುಲಿಯಲ್ಲ ಸರ್, ಯಾರು ಸುಲ್ದ ಇಟ್ಕೊಳ್ಳಲ್ಲ, ಆ ಕಾಯಿನೇ ಇಟ್ಕೊಳ್ಳೋದು, ಆ ಕಾಯಿಗೆ ಬೀಳ್ತಕ್ಕಂಥದ್ದು. ಅದಕ್ಕೆ ಈಗ ಏನಾಗ್ತದೆ, ಅದಕ್ಕೆ ಔಷಧ ಬರ್ತಾರೆ ಸರ್, ಆ ಗುಳಿಗೆನ ಇಟ್ಟುಬಿಟ್ಟು ಆ ಚೀಲಗಳ ಕಟ್ಟಿ ಇಡ್ತಾರೆ ಸರ್, ಅದು ಬೀಳಲ್ಲ. ಈಗ ಮುಂಗಾರಿಯಲ್ಲಿ ಶೇಂಗಾ ಬಿತ್ತನೆಯ ಒಂದು ಟೈಮ್ನಲ್ಲಿ ಈಗ ಕೃಷಿ ಇಲಾಖೆಗಳಲ್ಲಿ ಕಾಯಿ ಕೊಡ್ತಾರೆ ಅಂದ್ರೆ ಅಲ್ಲಿ ತರಲ್ವಾ ನೀವು? ಅಲ್ಲಿ ಕಾಯಿ ಕೊಡ್ತಾರೆ, ಕೆಲವರು ತರ್ತಾರೆ ಸರ್, ಸಾಕಷ್ಟು ಜನಕ್ಕೆ ಅನುಕೂಲನೂ ಇದೆ. ಅಲ್ಲೇ ಕಾಯಿ K6 ಅವೆಲ್ಲ ಕೊಡ್ತಾರೆ. ಈ ವರ್ಷದ ನನ್ನ ಅನುಭವದಲ್ಲಿ ನಾನು ನನ್ನ ಗೆಳೆಯ ಪಕ್ಕದ ಜಮೀನವರೇ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ K6 ಅದು ಶೇಂಗಾ ತಂದು ಹಾಕಿದ್ರು. ನನಗಿನ್ನ 6 ದಿನ ಹಿಂದೆ ಹಾಕಿದ್ರು. ಸುಮಾರು 110-120 ದಿನಗಳ ಬೆಳೆ ಇದು. ಮಳೆ ಚೆನ್ನಾಗಿ ಬಂತಂದ್ರೆ 110 ದಿನಕ್ಕೆ ಸಂಪೂರ್ಣವಾಗಿ ಕೈಗೆ ಬಂದ್ಬಿಡುತ್ತೆ. ಆದರೆ ಆ ಒಂದು 90 ದಿವಸಕ್ಕೆ ಮೊಳಕೆ ಬರ್ತಕ್ಕಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ಎಂತ ಬೀಜ ಗೊತ್ತಿಲ್ಲ ಅದು. ಅಂದ್ರೆ ಮಳೆ ಹೆಚ್ಚಾಗಿರೋದ್ರಿಂದ, ಮಳೆ ಹೆಚ್ಚಾದರೂ ಸಹ ಅವೊಂದು ನನ್ನದು ಒಂದೇಟಿಗೆ ಹಾಕಿರೋದ್ರಿಂದ ಬರೀ ಸುಮಾರು 2 ದಿನ ಡಿಫ್ರೆನ್ಸ್, ಆತಂದು 95 ದಿನಕ್ಕೆ ಮೊಳಕೆ ಬಂದ್ಬಿಡ್ತು. ನಾನು ಕನಿಷ್ಠ 115, 116, 117 ದಿವಸಕ್ಕೆ ನಾನು ಕಟಾವ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಕಟಾವ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಮಳೆ ಸ್ವಲ್ಪ ಕಡಿಮೆ ಆಗಿದ್ರೆ 120 ದಿನ ಆದ್ರೂ ಸಹ ಏನು ಸಮಸ್ಯೆ ಆಗದಂಗೆ ಇರುತ್ತೆ. ಆ ಒಂದು 90 ದಿನಕ್ಕೆ ಮೊಳಕೆ ಬಂದ್ಬಿಡ್ತು, ಬಿಟ್ರೆ ಪೂರ್ತಿ ಮೊಳಕೆ ಹೋಗುತ್ತೆ, ಏನಕ್ಕೂ ಬರಲ್ಲ. ಅದು ಉಬ್ಳು ಬರಲ್ಲ, ಕಾಯಿನೂ ಬರಲ್ಲ, ಏನೂ ಬರಲ್ಲ. ಇರೋದನ್ನ ಕಿತ್ತು ಬಿಟ್ರು. ಕಿತ್ತು ಇದೆಲ್ಲ ಹೋದ್ರವಾಗ್ಲೂ ಉಬ್ಳೊಂದು ಕೆಡುತ್ತೆ, ಕಾಯಿ ಆದ್ರೆ ಇರುತ್ತೆ ಅಂತ ಒಂದು ಕಿತ್ತು ಮಾಡಿದ್ರು. ಅದು K6 ಅಂದ್ಕೊಂಡಿನಿ ಸರ್, ಗುಜರಾತ್ K6 ಏನು, ಅದನ್ನ ಹಾಕಿದ್ರು ದಪ್ಪ ಕಾಯಿ, ಇಳುವರಿ ಮಾತ್ರ ಬಹಳ ಕಾಣುತ್ತೆ. ಮಳೆ ಬೇಗ ಕಟಾವ್ ಮಾಡುವಂತ ತಳಿ ಆಗಿರ್ಬೋದು ಅನ್ನೋದು ಇರ್ಬೋದು ಹೆಂಗ ಸರ್? ಕೊರತೆ, ಮಾಹಿತಿ ಕೊರತೆ ಇರ್ಬೋದು. ಯಾಕಂದ್ರೆ ಸುಮ್ನೆ ತರ್ತಾರೆ, ತಂದ ತಕ್ಷಣ ಬಿತ್ಕೊಳ್ತಕ್ಕಂಥದ್ದು ಇದನ್ನ 90ಕ್ಕೆ ಹಾಕ್ಬೇಕು ಅಂತಂದು. ಮಳೆ ಹೆಚ್ಚಾಗಿ ಬಂದಿದ್ರಿಂದ ಏನಾದ್ರು ಮೊಳಕೆ ಹೋಯ್ತಂಗ ಅಂತ ನಮ್ಮ ಒಂದು ಭಾವನೆ ಸರ್. ಈಗ 2.75 ಎಕರೆ ಶೇಂಗಾ ಬಿತ್ತನೆ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ಎಷ್ಟು KG ಬಿತ್ತನೆ ಮಾಡ್ತೀರಾ ಒಂದ್ ಎಕರೆಗೆ? ಸರ್, 1 ಎಕರೆಗೆ 35-40 ಸೇರುಗಳಲ್ಲಿ ಬಿತ್ತಕ್ಕಂಥದ್ದು ಪರಿಪಾಟಿ ಇದೆ ಸರ್. ಅದರಲ್ಲಿ ಈಗ ಬೇರೆ ಬೇರೆ ತಳಿ ಎಲ್ಲ ಈಗ ಈ ವರ್ಷದ ಬೆಳೆಯಲ್ಲಿ ನಮ್ಮೂರಿನ ಬೆಳೆಯಲ್ಲಿ 35-40 ಚೀಲದವರೆಗೂ ಪಲ್ಲಕ್ಕೆ ಆಗಿದಾವೆ, ಈಗ ಆಗಿದಾವೆ. ನಮ್ಮದು ಈಗ 28 ಆಗಿತ್ತು ಸರ್. ಕಾರಣ ಇಷ್ಟೇ, ನಮ್ದು ನಾಟಿ ಬೀಜ ಆಗಿರೋದ್ರಿಂದ ಕಾಯಿ ಜಾಸ್ತಿ ಕಾಣಲ್ಲ, ಅಂದ ದಪ್ಪ ಇರಲ್ಲ, ಗಾತ್ರದಲ್ಲಿ ಚಿಕ್ಕದಿರುತ್ತೆ. ಆ ತೂಕ ಬಲವಾಗಿ ತೂಕ ಬರುತ್ತೆ ಸರ್. ಈಗ ಅವ್ರದ್ದು ಒಂದು ಚೀಲ ಬಂದ್ಬಿಟ್ಟು 38 KG, 40 KG, 42 KG ಬಂದ್ರೆ 49 KG ವರೆಗೂ ಇಳುವರಿ ಬಂದ ಸರ್. ಆತರ ಎಲ್ಲ ಬಂತು ಸರ್ ನಂದು ಆತರ. ಈಗ ಶೇಂಗಾ ಬಿತ್ತನೆ ಮಾಡಿದ್ಮೇಲೆ ಏನೇನು ಕೆಲಸ ಇರುತ್ತೆ ಅಲ್ಲಿ? ಒಳ್ಳೆ ಇಳುವರಿ ತಗೊಳಕಂತಂದ್ರೆ ಸುಧಾರಿತ ಒಂದು ಕೃಷಿ ಪದ್ಧತಿಗಳನ್ನ ಅನುಸರಿಸಬೇಕಾಗುತ್ತೆ. ಹೌದು ಹೌದು ಸರ್. ಆತರ ಏನ್ ಮಾಡ್ಬೇಕು, ಬಿತ್ತನೆ ಮಾಡ್ತಕ್ಕಂಥ ಟೈಮಲ್ಲಿ ರಸಗೊಬ್ಬರನ ಕೊಡ್ತೀವಿ ನಾವು. ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ, ನಮ್ಮ ದನಕರುಗಳೇನಿಲ್ಲ, ಇರ್ತಕ್ಕಂಥ ಸ್ವಲ್ಪ ಜನದಲ್ಲಿ ಮನೆಯಲ್ಲೇ ತಿಪ್ಪತಿಯಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರವನ್ನ ಹಾಕಿರ್ತೀವಿ. ಅದರ ಜೊತೆಗೆ ರಾಸಾಯನಿಕ ಗೊಬ್ಬರವಾಗಿರ್ತಕ್ಕಂಥ DAP ಇಲ್ಲ ಪಾರಂಪಸ್ನ ಹಾಕ್ತೀವಿ. ಅದು ಹಾಕಿದ್ಮೇಲೆ ಒಂದು 20-25 ದಿನದೊಳಗಡೆ ಎಡೆ ಹಾಕಿ ಕಳೆ ಕೀಳಿಸ್ತಕ್ಕಂಥ ಪರಿಪಾಠ ಮಾಡ್ಕೊಂಬರ್ತೀವಿ. ಅದಾದ್ಮೇಲೆ ಹಾಗೆ ಕಳೆ ಏನೆಲ್ಲ ಕಿತ್ಕೊಂಡು ಒಂದು ಜಮೀನ್ ಕಡೆ ನೋಡ್ಕೊಂಡಿರೋದು. ಆಮೇಲೆ ಮಳೆ ಚೆನ್ನಾಗಿ ಆಯ್ತು ಅಂದ್ರೆ 115-120 ದಿನದೊಳಗೆ ಬೆಳೆ ಆಗಿತ್ತು ಸರ್. ಅದು ಈಗ ಎಡೆ ಕುಂಟಿ ಅಂತಂದ್ರೆ ಎಷ್ಟು ಬಾರಿ ಹೊಡಿತೀರ? ಒಂದು ಸರಿ ಹೊಡಿತೀವಿ ಸರ್. ಕಳೆ ಜಾಸ್ತಿ ಇತ್ತಂದ್ರೆ ಒಂದ್ಸರಿ ಹೊಡೆದ್ಬಿಟ್ಟು ಇನ್ನೊಂದು 4-5 ದಿನ ಬಿಟ್ಟುಬಿಟ್ಟು, ವಾರ ಬಿಟ್ಟುಬಿಟ್ಟು ಇನ್ನೊಂದ್ಸರಿ ಹೊಡೆದು ಹಂಗೆ ಕಂದೇ ಕಳೆ ಕೀಳ್ತಕ್ಕಂಥದ್ದು. ಕಳೆ ಕಡಿಮೆ ಇತ್ತು ಅಂತಂದ್ರೆ ಎಡೆ ಕುಂಟೆನ ಒಂದ್ಸರಿ ಹೊಡಿಸ್ತೀವಿ. ಆಮೇಲೆ ಮತ್ತೆ ಕೆಲವರು ಏನ್ ಮಾಡ್ತಾರೆ ಸರ್, ಬೋದ್ ಹೇಳಿ ಗಿಡಕ್ಕೆ ಮಣ್ಣು ಹೇಳಿ ಅಂತ ಏನ್ ಮಾಡ್ತಾರೆ, ಒಂದ್ಸರಿ ಕಳೆ ಎಲ್ಲ ಆದ ತಕ್ಷಣ ಮತ್ತೆ ಒಮ್ಮೆ ಎಡೆ ಕುಂಟೆ ನೋಡಿಸ್ತಾರೆ. ಅಂದ್ರೆ ಅಲ್ಲಿಗೆ ಸ್ವಲ್ಪ ಹಿಂಗೆ ಉರಿ ಏನಾದ್ರೂ ಕಟ್ಕೊಂಡು ಮಣ್ಣನ್ನ ಗಿಡಗಳಿಗೆ ಬೋದ್ ತರ ಬೆಳ್ಳಿ ಎಂಬ ಒಂದು ಪರಿಪಾಠನ ಸಹ ಕೆಲವರು ಮಾಡ್ತಾರೆ. ಅಂದ್ರೆ ಗಿಡದ ಬುಡಕ್ಕ ಕಾಯಿ ಓದಿಡಂಗ್ ಮಣ್ಣು ನೋಡಿದ್ರೆ ಇಳುವರಿ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಅದು ಸ್ವಲ್ಪ ಆ ಒಂದು ಪರಿಪಾಠನ ಮಾಡ್ತಾರೆ. ಫಸ್ಟ್ ಎಡೆ ಹಾಕಿ ಕಳೆ ತೆಗೆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಎಡೆ ಹಾಕಿದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಮಣ್ಣು ಹೋಗಿ ಬಿದ್ದಿರುತ್ತೆ. ಆತರ ಒಂದು ಮಾಡ್ತಾರೆ, ಎರಡೆರಡು ಸರಿ ಹಾಕಿ. ಈಗ ಜಿಪ್ಸಮ್ ಗೊಬ್ಬರ ಎಲ್ಲ ಬಳಸ್ತೀರಿ ನೀವು ಶೇಂಗಾ ಬೆಳೆಗೆ? ಬಳಸ್ತೀವಿ. ಮೃದು ಬರುತ್ತೆ ಅನುಕೂಲ ಆಗುತ್ತೆ ಸರ್? ಸರ್, ಅದು ಜಿಪ್ಸಮ್ ಹಾಕ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇನ್ನು ಕೆಲವರು ಈ ಜೊತೆಗೆ ಯೂರಿಯಾ ಮಿಕ್ಸ್ ಮಾಡ್ಕೊಂತಾರೆ ಸರ್. ಯಾವಾಗ ಯೂರಿಯಾ ಮಿಕ್ಸ್ ಮಾಡ್ತಾರೆ ಅಂತಂದ್ರೆ ಆ ಊಡಿ ಇಳಿತಕ್ಕಂತ ಸಂದರ್ಭದಲ್ಲಿ ಯೂರಿಯಾ ಮಿಕ್ಸ್ ಮಾಡಿ ಬೆಳಿತಾರೆ. ಸ್ವಲ್ಪ ಫಸಲು ಬೆಳಿಲಿ ಬೆಳೆಯುತ್ತೆ, ಆಮೇಲೆ ಪೈರು ಚೆನ್ನಾಗಿ ಬರುತ್ತೆ, ಆಮೇಲೆ ಕಾಯಿ ಸಹ ಇಳುವರಿಗೆ ಇದಾಗುತ್ತೆ. ಜಿಪ್ಸಮ್ ಜೊತೆಗೆ ಅದನ್ನ ಅದಾದ ಮಿಕ್ಸ್ ಆಗಿ ಬೆಳಿತಾರೆ. ಹಾಕಿದ ಮೇಲೆ ಮಳೆ, ಯಾಕಂದ್ರೆ ನಾವು ಇಂಥ ತಾರೀಕೆ ಬರುತ್ತೆ ಇವತ್ತೇ ಬರುತ್ತೆ ಅಂತ ಗೊತ್ತಿರಲ್ಲ. ಹಂಗೇನಾಯ್ತು ಅಂದ್ರೆ ಅದು ಸ್ವಲ್ಪ ಮಳೆ ಹೋಯ್ಬಿಡುತ್ತೆ ಅಂದ್ರೆ ಬಹಳ ಗಿಡ ಅಲ್ಲಿಂದನೇ ಒಣಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಟ್ಟಾರಿಗೆ ಮೇಲೆ ಗೊಬ್ಬರ ಯೂರಿಯಾ ಗೊಬ್ಬರ ಕೊಟ್ಟಾಗ ಮಳೆ ಚೆನ್ನಾಗಿ ಬರ್ಬೇಕು, ತೇವಾಂಶ ಇದ್ರೂ ಬೆಳಿಗ್ಗೆ ಹಾನಿ ಆಗಲ್ಲ. ಅಂದ್ರೆ ಮಳೆ ಬಂದು ಒಂದಿನ ಎರಡು ದಿನ ತೇವಾಂಶ ಇದ್ದಾಗ ಅದ್ನ ಹಾಕೋದು. ಅದು ಹಾಕಿದ್ಮೇಲೆ ಒಂದು 2-3 ದಿನ ಬಿಟ್ಟು ಇನ್ನೊಂದ್ಸರಿ ಯಾವಾಗ ಒಂದ್ಸರಿ ಮಳೆ ಬಂದ್ರೆ ಚೆನ್ನಾಗಿರ್ತದೆ. ಮಳೆ ಬರ್ತಾ ಹೋದ್ರೆ ಮಳೆ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಗಿಡ ಪೂರ್ತಿ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಉತ್ತಮವಾದ ಒಂದು ಮಳೆ ಆಗಿದೆ ಈ ವರ್ಷ. ಅಂದ್ರೆ ಈಗ ಏನಾದ್ರೂ ಬೆಳೆಗೆ ರೋಗ ಬಂತ ಶೇಂಗಾ ಬೆಳೆಗೆ? ಇಲ್ಲ ಸರ್, ಈ ವರ್ಷ ಯಾವ ಬೆಳೆಗೆ ಎಲ್ಲಿ ಏನಾಗಿಲ್ಲ. ಅಂದ್ರೆ ಕೆಲವು ನಮ್ಮ ಭಾಗದಲ್ಲಿ ಈ ಮರಳು ಪ್ರದೇಶ, ಮರಳು ಭೂಮಿ, ಮರಳು ಭೂಮಿಯಲ್ಲಿ ಆಶ್ರಿತ ಭೂಮಿ ಎಲ್ಲ. ಅದೇನ ಮಳೆ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅದು ಶೀತ ಜಾಸ್ತಿ ಆಗಿ ಬೂದುರೋಗ ಸ್ಟಾರ್ಟ್ ಆಗಿಬಿಡುತ್ತೆ. ಅಂತರದ್ ಸ್ವಲ್ಪ ಹಂಗೆ ಕಾಳಸ್ಕೊಳ್ಳೋಂತ ಸಮಯ ಬಂತು. ಆದ್ರೂ ಸಹ ಅದು ಲಾಸ್ಟ್ ಲಾಸ್ಟ್ಗೆ ಹಂಗಾಗಿರೋದ್ರಿಂದ ಅದು ಸ್ವಲ್ಪ ಬೆಳೆ ಬಂತು ಪರವಿಲ್ಲ ಈ ತಡ ಅಂತ. ಕೆಲವೊಂದು ಸಾರಿ ಏನು ಇಲ್ಲದೆ ಇದ್ರೆ ಸಹ ಒಂದು ರೋಗದ ಬಾಧೆಯಿಂದನೇ ಬಹಳಷ್ಟು ರೈತರಿಗೆ ಅನಾನುಕೂಲಗಳು ಆಗ್ತಾವೆ. ಈ ವರ್ಷ ಅಂತಾವು ಏನಾಗಿಲ್ಲ. ಈಗ ಜೊತೆಗೆ ಅಕ್ಕಡಿ ಬೆಳೆಯಾಗಿ ನಾವೇನು ತೊಗರಿ ಹಾಕಿದ್ದೀವಲ್ಲ, ಆ ತೊಗರಿ ಕೂಡ ತುಂಬಾ ಚೆನ್ನಾಗಿದೆ. ಆ ತುಂಬಾ ಚೆನ್ನಾಗಿದೆ. ಈಗ ಹೂವು ಎಲ್ಲ ಹಿಡಿದಿದೆ. ಆ ಹೂವಿಗೆ ಸಂಬಂಧಪಟ್ಟಂಗೆ ಈಗ ಒಂದು ಔಷಧಿನ ಸಿಂಪಡಣೆ ಮಾಡಿದ್ವಿ ಹೂವುಗಳು ಚೆನ್ನಾಗಿ ಬರಲಿ ಅಂತ. ಅದಾದ್ಮೇಲೆ ಇನ್ನೊಂದು ವಾರ 15 ದಿವಸ ಬಿಟ್ಟು ಕಾಯಿ ಹಿಡಿಯೋದಕ್ಕೆ ಇನ್ನೊಂದು ಔಷಧ ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ಹೊಡಿಬೇಕು ಅಂತ ಅಂದ್ಕೊಂಡೆ. ಚೆನ್ನಾಗಿ ಬಂದಿದೆ. ಈಗ ಶೇಂಗಾದ ಒಂದು ಬೆಳೆ ಒಳಗಡೆ ಈಗ ಅಕ್ಕಡಿ ಬೆಳೆಯಾಗಿ ತೊಗರಿ ಹಾಕ್ಬೇಕಂತ ಯಾಕನಿಸ್ತು ನಿಮಗೆ? ತೊಗರಿ ಅಂತಂದ್ರೆ ನಮ್ಮ ಬೆಳೆಗೆ ಒಂದು ಕಳಿಸ್ತಾ ಒಂದು ತೊಗರಿ ಬಿಟ್ರೆ ಬೇರೆ ನಾವ್ ಇನ್ನೇನು ಬೆಳಿತೀವಿ ಅಂತಂದ್ರೆ ಫಸ್ಟ್ಗೆಲ್ಲ ಏನಾಗ್ತಿತ್ತು ಅಂದ್ರೆ ಅಲಸಂದಿ ಆಗ್ತಿದ್ರು ನೋಡಲಿ. ಅಲಸಂದಿ ಏನಾಗುತ್ತೆ, ಬಳ್ಳಿ ಬೆಳೀತಾ ಹೋಗುತ್ತೆ, ಅಬ್ಬಿಕೊಳ್ಳುತ್ತೆ, ಪೂರ್ತಿ ಅಬ್ಬಿಕೊಳ್ಳುತ್ತೆ. ಮಳೆ ಬಂತು ಅಂದ್ರೆ ಕೈಲಿ ಕೀಳ್ತೀವಿ, ಇಲ್ಲಾಂದ್ರೆ ಮಡಿಕೆ ಹೊಡಿಬೇಕು, ಇಲ್ಲ ಟ್ರ್ಯಾಕ್ಟರಿಂದ ಹೊಡಿಬೇಕು. ಶೇಂಗಾ ಕೀಳ್ಬೇಕು, ಹಂಗ ಹೊಡೆದಾಗ ಏನಾಗುತ್ತೆ, ಆ ಬೆಳೆ ಪೂರ್ತಿ ನಾಶ ಆಗುತ್ತೆ ಒಂದು. ಆಮೇಲೆ ಒಡಿಯೋದಕ್ ಕೂಡ ಫುಲ್ ಸಮಸ್ಯೆ ಆಗ್ತದೆ, ಪೂರ್ತಿ ಬೆಳೆದ್ ಬಿಟ್ಟಿರುತ್ತೆ. ಈಗ ನಾವು ಸುಮಾರು 8 ಸಾಲಿಗೆ ಹಾಕ್ತಾರೆ, 12 ಸಾಲಿಗೆ ಹಾಕ್ತಾರೆ, 16 ಸಾಲಿಗೆ ಹಾಕ್ತಾರೆ. 16 ಸಾಲಿಗೆ ಹಾಕಿದ್ರು ಸಹ ಕನಿಷ್ಠ 3-3 ಸಾಲು ಆ ಕಡೆಯಿಂದ 3 ಸಾಲು ಈ ಕಡೆ 1-3 ಸಾಲಿಗೆ ಅಬ್ಬಿಬಿಡುತ್ತೆ ಬೆಳೆ. ಏನು ಬಂದ್ರು ಕೂಡ ಒಂದು 5-6 ಸಾಲು ಮಾತ್ರ ಕಾಣುತ್ತೆ, ಅಂದ್ರೆ 16 ಸಾಲಿಗೆ ಆ ಕಡೆ ಹಾಕಿದ್ರು ಸಹ. ಹಂಗಾಗಿ ಅದನ್ನೇನು ಮೇರೆ ಸಾಲುಗಳಿಗೆ ಮಾತ್ರ ಕೆಲವರು ಆಕಾರ ಹಾಕ್ತಾರೆ, ಉರುಳಿ ಹಾಕ್ತಾರೆ. ಉರುಳಿ ಜೊತೆಗೆ ಎಲ್ಲೋ ಒಂದ್ಸರಿ ಇಲ್ಲೇ ಕುಟ್ರೆ ಇರ್ತಾವಲ್ಲ, ಕುಟ್ರೆ ಸುತ್ತ ಅಂತದಲ್ಲಿ ಮಾತ್ರ ಈ ಅಲಸಂದಿ ಅಂತವನ್ನ ಹಾಕ್ತಾನೆ. ಇದಾದ್ರೆ ಯಾವುದೇ ಮಡಿಕೆ ಹೊಡೆದ್ರು ತೊಂದರೆ ಆಗಲ್ಲ. ಟ್ರ್ಯಾಕ್ಟರ್ ಇಲ್ಲಿ ಸಹ ಕುಂಟೆಯಾರಿಗೆ ಕೀಳ್ತಕ್ಕಂಥದ್ದು ಪದ್ಧತಿಗಳು ಇದಾವೆಲ್ಲ, ಅಂತ ತೊಂದರೆ ಆಗದಿರಲ್ಲ ಅಂತ ಅದನ್ನೇ ಬೆಳೆ ಬೆಳೀತಾರೆ ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮ್ಗೆ ಈಗ ಶೇಂಗಾನು ನಿಮಗೆ ಆದಾಯ ತಂದು ಕೊಡುತ್ತೆ, ಜೊತೆಗೆ ಈಗ ಅಕ್ಕಡಿಯಿಂದಲೂ ಸಾಕಷ್ಟು ತೊಗರಿಯಿಂದಲೂ ನೀವು ಬೆಳೆ ಆದಾಯ ತಗೊಳ್ಬಹುದು. ಈಗ ಈ ವರ್ಷ ನಾವು ನಿರೀಕ್ಷೆ ಮಾಡಿದ್ರಿಂದ ಒಂದು 3 ಚೀಲದಿಂದ 4 ಚೀಲದವರೆಗೂ ತೊಗರಿ ಬೆಳಿಬಹುದು ಎಂಬ ನಿರೀಕ್ಷೆ ಇದೆ ಸರ್. 4 ಚೀಲ ಅಂದ್ರೆ ಅಷ್ಟೊಂದು ಬೆಳೆ ಆಗ್ಬೋದಂತ. ಅದನ್ನ ನಾವೇನು ಮಾರ್ಕೆಟ್ಗೆ ಆಗ್ತಕ್ಕಂತಿಲ್ಲ ಸರ್. ಈಗ ಸುಮಾರು ಅದನ್ನ ನಾವೇ ಈಗ ಒಂದು 6 ವರ್ಷದಿಂದ ಒಂದ್ಸರಿ ಬೆಳೆ ಬಂದಿತ್ತು ಸರ್, ಹಿಂಗೆ ಚೆನ್ನಾಗಿ ಬಂದಿತ್ತು. 4 ಪಲ್ಲ ತೊಗರಿ ಆಗಿದ್ವು. ಆ ತೊಗರಿನ ಸುಮಾರು ಅವನ್ನ ಏನೇನು ಬೆಳೆ ಮಾಡ್ತಾರೆ ಸರ್, ಮಣ್ಣಲ್ಲಿ ಎಲ್ಲ ಇದಾಕಿ ಕೆಮ್ಮಣ್ಣ ಹಚ್ಚಿ ಅದನ್ನ ಬಿಟ್ಟು ಒಟ್ಟು ಹುಳ ಬೆಳೆದೇ ಇರಲಿ ಅಂಬಂದು ನೋಡ್ಕೊಂಡು ಅದನ್ನ ಬೇಳೆ ಹಾಕಿಸಿ ಇಟ್ಕೊಳ್ಳೋದು. ಅದಾದ್ಮೇಲೆ ಮತ್ತೆ ಇನ್ನೊಂದು ಅವನ್ನೇ ತಿಂದ್ವಿ ನಾವು, ನಮ್ಮ ಒಂದು ಅಕ್ಕನರಿಗೆ ಅವರಿಗೆಲ್ಲ ಕೊಟ್ಕೊಂಡು ನಾವೇ ತಿಂದ್ವಿ, ಬಂದು ಬೆಳೆದವ್ರಿಗೆ ಕೊಟ್ಕೊಂಡು ನಾವೇ ತಿಂದ್ವಿ ಸರ್. ಅದನ್ನ ಈ ವರ್ಷನೂ ಸಹ ಅಷ್ಟೇ ಆಗ್ಬೇಕು ನಿರೀಕ್ಷೆ ಇದೆ. ಬಹಳ ತುಂಬಾ ಚೆನ್ನಾಗಿದೆ. ಈಗ ತೊಗರಿ ಅಂತಂದ್ರೆ ಎಷ್ಟು ಸಾಲಿಗೆ ಒಂದು ಹಾಕಿದ್ರಾ ಶೇಂಗಾದಲ್ಲಿ? ಶೇಂಗಾದಲ್ಲಿ ಸಹ 12 ಸಾಲಿಗೆ ಒಂದು ಹಾಕಿ, ಯಾಕಂದ್ರೆ ನೀವು ಶೇಂಗಾ ಕಟಾವ್ ಮಾಡಿದಾಗ ಒಳಗಡೆ ಎಲ್ಲ ಟ್ರ್ಯಾಕ್ಟರ್ ತೊಂದರೆ ಆಗ್ಬಾರ್ದು, ಹಂಗಾಗಿ 12 ಸಾಲಿಗೆ ಒಂದು ಹಾಕಿ ಅಂತ ಬಂದಿದ್ದೀವಿ ಸರ್. ಈಗ ಎಲ್ಲ ಒಂದ್ ಕಡೆ ನಿಮಗೆ ಸಾಕಷ್ಟು ಈಗ ಶೇಂಗಾದ ಒಟ್ಟು ತೊಗರಿ ಒಟ್ಟು ಎಲ್ಲ ಭೂಮಿ ಮೇಲೆ ಬಿದ್ರೆ ಸಾಕಷ್ಟು ಭೂಮಿಯ ಒಂದು ಫಲವತ್ತತೆ ಹೆಚ್ಚುತ್ತೆ. ಆಮೇಲೆ ತೊಗರಿದು ಅದರದೇ ಜಾಸ್ತಿ ಸರ್ ತೊಗರಿದು. ಈಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಬಿಟ್ಟಿರ್ತಕ್ಕಂತ ಎಲೆ ಎಲ್ಲ ಉದುರಿಬಿಟ್ಟಿರುತ್ತೆ ಈಗಾಗಲೇ. ಈಗ ಹೂವು ಬಿಡುತ್ತೆ, ಹೂವು ಆದ್ಮೇಲೆ ಇನ್ನ ಒಂದು ಬಿಡುತ್ತೆ. ಕನಿಷ್ಠ ನಾವು 5 ವರೆಯಿಂದ 6 ತಿಂಗಳಿಗೆ ಕಟಾವಿಗೆ ಬರುತ್ತೆ, ಇನ್ನ 1 ವರೆಯಿಂದ 2 ತಿಂಗಳು ಇರಬೇಕಾಗುತ್ತೆ ಈ ಶೇಂಗಾ ಆದ್ಮೇಲೆ. ಅದೆಲ್ಲ ಬೀಳೋದ್ರಿಂದ ಫಲವತ್ತತೆಗೆ ಒಂದು ಗೊಬ್ಬರ ಸಹಾಯಕಾರಿ ಅಂತ. ಈಗ ತೊಗರಿ ಅಂತಂದ್ರೆ ಯಾವ ತಳಿಯ ಬೀಜಗಳನ್ನ ಬಿತ್ತನೆ ಮಾಡಿದ್ರ ಸರ್? ತಳಿ ಗೊತ್ತಿಲ್ಲ, ಕೃಷಿ ಇಲಾಖೆಯಲ್ಲಿ ಒಂದು ಪ್ಯಾಕೆಟ್ ಕೊಟ್ಟಿದ್ರು ಸರ್ ಅವರು ಪಾಣಿಗೆ, ಅದನ್ನ ತಂದು ಬಿತ್ತಿದೀವಿ ಸರ್. ಚೆನ್ನಾಗಿ ಉತ್ತಮವಾಗಿ ಬಂದಿದೆ. ಉತ್ತಮವಾಗಿ ಬಂದಿದೆ ಸರ್. ಒಟ್ಟಾರೆ ನಿಮಗೆ ಶೇಂಗಾ ಬೆಳೆ ತೊಗರಿ ಬೆಳೆ ಈ ವರ್ಷದ ಮಟ್ಟಿಗೆ ಬಹಳಷ್ಟು ಉತ್ತಮವಾದ ಒಂದು ಆದಾಯ ತಂದು ಕೊಡತ್ತಂದ್ರೆ ತಪ್ಪಾಗಲ್ಲ. ಹೌದು ಸರ್, ನಮ್ಮ ಭಾಗದ ಎಲ್ಲ ರೈತರಲ್ಲಿ ಸಹ ಒಂದು ಸಂತಸದ ವಾತಾವರಣನೇ ಈ ತಡ ಸೃಷ್ಟಿ ಆಗಿದೆ. ಎಲ್ಲರೂ ಕನಿಷ್ಠ ಅಂದ್ರು ಯಾನಿಲ್ಲ ಅಂದ್ರು ಕೂಡ ಒಂದು ಪಲ್ಲಕ್ಕೆ 30 ಚೀಲ 35 ಚೀಲ 40 ಚೀಲದವರೆಗೂ ಬೆಳೆ ಆಗಿದ್ದಾವೆ. ಸ್ವಲ್ಪ ನಾಟಿ ಇರತಕ್ಕಂಥವು 30 ಚೀಲಕ್ಕೆ ಯಾವುದೇ ಕಡಿಮೆ ಇಲ್ಲದೆ ಬೆಳೆ ಆಗಿದೆ ಸರ್. ಕಟಾವ್ ಮಾಡಿದ್ರಲ್ಲ ನಮ್ದು ಕಟಾವ್ ಆಯ್ತು ಸರ್, 28 ಚೀಲ ಆಗಿತ್ತು ಈ ವರ್ಷ. ಅಂದ್ರೆ ನಮ್ದು ಇದಾಗಿರೋದು 28 ಚೀಲದಲ್ಲಿ 8 ಚೀಲನ ತೆಗೆದಿಟ್ಟು 20 ಚೀಲನ ನಾವು ಇದಕ್ಕೆ ಹಾಕಿದ್ವಿ, ಮಾರಾಟ ಮಾಡಿದ್ರಿ. ಈಗ ಕಟಾವ್ ಅಂತಂದ್ರೆ ಯಾವ ರೀತಿ ಮಾಡಿದ್ರ ನೀವು ಸರ್? ಮಳೆ ಬಂದ ಆದ್ಮೇಲೆ ಒಂದ್ 3-4 ದಿವಸ ಕೈಲೇ ಕಿತ್ತೀವಿ ಸರ್. ಈ ತಡೆ ಏನು ಅಕಸ್ಮಾತ್ ಈ ವರ್ಷ ಏನಾದ್ರು ಮಳೆ ಇದಾಗಿದ್ರೆ ತೊಗರಿಗೆ ಬಹಳ ನಷ್ಟ ಆಗೋದು. ಯಾಕಂದ್ರೆ ಹತ್ರ ಬಹಳ ಬೆಳೆದ್ಬಿಟ್ಟು, ಚೆನ್ನಾಗಿ ಬೆಳೆದಿತ್ತು, ಲೇಟ್ ಆಗಿತ್ತು ಅಂತಂದ್ರೆ ಕಟಾವ್ ಮಾಡ್ತಕ್ಕಂಥ ಟ್ರ್ಯಾಕ್ಟರ್ ಹೋಗ್ಬೇಕಾಯ್ತು, ಇಲ್ಲ ಮಡಿಕೆಗಳು ಹೊಡಿಸ್ಬೇಕಾಯ್ತು. ಹಂಗಾಗಿ ಚೆನ್ನಾಗೆ ಆಯ್ತು ಸರ್. ಈತನ ಏನ್ ರೇಟಿಗೆ ಮಾರಾಟ ಮಾಡಿದೆ ಸರ್? ಮಾರಾಟ ಇದಕ್ಕಿಂತ ಮುಂಚೆ 7,000 7.5 ಸಾವಿರದವರೆಗೂ ಇತ್ತು ಸರ್. ಏನ್ ಶೇಂಗಾ ಬಂತು ಇನ್ನೇನು ಕೈಗೆ ಅನ್ನೋದ್ರಾಗ ದಿಢೀರ್ನಾಗ ರೇಟು ಕುಸಿತಾ ಆಯ್ತು. ಅಲ್ಲೇ ಮಾರಾಟಗಾರರು ಇರೋದ್ರಿಂದ 5,000 5,200 5,300 ಕೇಳ್ತಕ್ಕಂಥ ಪರಿಸ್ಥಿತಿ. ಆದ್ರೂ ಸಹ ಈಗ ನಮ್ಮ ರೈತರು ಇಬ್ರು 3 ಸೇರ್ಕೊಳ್ಳೋದು 10 ಚೀಲ 20 ಚೀಲ ಟ್ರ್ಯಾಕ್ಟರ್ಗಳು, ಈಗೇನು ಯಾವ ವಾಹನಗಳದ್ದು ಒಳ್ಳೆ ತುಂಬಾ ವ್ಯವಸ್ಥೆ ಇರೋದ್ರಿಂದ ಚಳಕೆರೆ ದುರ್ಗದ ಭಾಗಕ್ಕೆಲ್ಲ ಬಂದು ಇಲ್ಲೇ ಮಾರ್ಕೆಟ್ ಕೊಟ್ಟಾಗ ಎಪಿಎಂಸಿ ಮಾರಾಟ ಮಾಡಿದ್ರಿಂದ 6,700-800 ವರೆಗೂ ನಮ್ಮೂರಿನವರೇ ಮಾರಾಟ. ಅಲ್ಲೇ ಕೇಳಿದಾಗ ನಮ್ಮದು ಅಲ್ಲೇ ಶೇಂಗಾ ಕೇಳಿದ್ರೆ 5,200 ರೂಪಾಯಿಗೆ ಕೇಳಿದ್ರು. ನಾವು ಇಲ್ಲಿ 6,300 ಅಲ್ಲೇ ಕೊಟ್ವಿ. ಇಲ್ಲಿ 6,700 ಇಲ್ಲಿ ಕೊಟ್ರು. ನಾವು ಅಲ್ಲೇ ಒಬ್ರು ತಗೊಂಡ್ರು, ನಮಗೆ ಬೇಕಾಗ್ತಂಗ ವ್ಯಕ್ತಿ ಇರ್ಲಿ ಅಂತ ಅಲ್ಲಿ ತಗೊಂಡ್ರು. 6,300 ಹೈಯೆಸ್ಟ್ ರೇಟಿಗೆ ಮಾರಿರೋದು, ತಗೊಂಡಿಲ್ಲ. 6,100-6,000 ತಗೊಂಡಿರೋ ಇದಾರೆ. 6,300 ನಾವು ಮಾರಾಟ ಮಾಡಿದ್ವಿ, ಒಳ್ಳೆ ರೇಟೇ ಸಿಕ್ಕಂಗೆ ಅಲ್ಲಿ. ಮತ್ತೆ ಇಲ್ಲಿಗೆ ಬಂತಂದ್ರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಅಂದ್ರೆ 250-300 ರೂಪಾಯಿ ಖರ್ಚು ಬಂದು ಬರುತ್ತೆ. ಎಷ್ಟಾಯ್ತು ನಿಮಗೆ ಒಟ್ಟು ಆದಾಯ ಶೇಂಗಾದಲ್ಲಿ? ಈ ತರ ಆದಾಯ 48,000 ರೂಪಾಯಿ ಆಗಿತ್ತು ಸರ್. ಖರ್ಚೆಲ್ಲ ತೆಗೆದಾಕಬೇಕಾಗತ್ತೆ ಅಂದ್ರೆ ಆ ಉಬ್ಲಿಂದ ಸೇರಿ 48,000 ಉಬ್ಲು 6,500 ಮಾರಾಟ ಮಾಡಿದ್ವಿ, ಅದು ಸೇರಿ 42,000 ಅದೊಂದು 6,500 48,000 ಆಗಿತ್ತು ಸರ್. ಖರ್ಚು ಇದೆ ಸರ್. ಈಗ ಫಸ್ಟ್ ಗೆ ಆ ಬಿತ್ತನೆ ಮಾಡತಕ್ಕಂತ ಸಂದರ್ಭದಲ್ಲಿ ಖರ್ಚು ಬೇಕಾಗುತ್ತೆ. ಆಮೇಲೆ ಎಡೆ ಎರಡು ಸರಿ ಎಡೆ ಹಾಕಬೇಕಾಗುತ್ತೆ, ಕಳೆ ತೆಗೆಸಬೇಕಾಗುತ್ತೆ. ಅದಾದ್ಮೇಲೆ ಬಹಳ ಮಳೆ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಬೆಳೆ ಜೊತೆಗೆ ಕಳೆನೇ ಜಾಸ್ತಿ ದೊಡ್ಡ ದೊಡ್ಡದು ಉಟ್ಬಿಡ್ತು. ಅವಾಗ ಕೈಗಳೆ ಅಂತ ದೊಡ್ಡ ದೊಡ್ಡದು ಕೀಳಿಸ್ಬೇಕಾಗುತ್ತೆ. ಈ ತರ ಎಲ್ಲ ಈ ತರ ಪರವಿಲ್ಲ ಸರ್. ಒಟ್ಟಾರೆಯಾಗಿ ಒಂದು 15,000-20,000 ಕೈಗೆ ಸಿಗ್ತಕ್ಕಂಥ, ಯಾಕಂದ್ರೆ ತೊಗರಿ ಬೇರೆ ಇದೆ ನಮಗೆ. ಈಗ ಅದ್ರ ಬಂಡವಾಳನೆಲ್ಲ ಅಲ್ಲಿ ಅದು ಒಂಟಿಸಿದ್ರು ಇಷ್ಟು ಸಿಗುತ್ತೆ, ಖರ್ಚೆಲ್ಲ ಹೋಗಿ ಚೆನ್ನಾಗೈತೆ ಬಹಳಷ್ಟು. ಮತ್ತೆ ಈಗ ಸುಣ್ಣ ಒಂದು ಸುಡುವ ಒಂದು ಪದ್ಧತಿಯನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ತಂದೆಯವರ ಕಾಲದ ಕಸಬು ಸರ್. ಅದು ಈಗ ಮಾಡ್ತಾ ಇಲ್ಲ ಸರ್ ಪ್ರಸ್ತುತ. ಯಾಕಂತಂದ್ರೆ ಈಗೆಲ್ಲ ಬಣ್ಣ ಸುಣ್ಣ ಹೊಡಿತಕ್ಕಂಥರು ಇಲ್ಲ ಮನೆಗಳಿಗೆ. ಈಗ ಎಲ್ಲೆಡೆ ಕಾಕಿಳಗೆ ಸುಣ್ಣನು ಸಹ ಕಪ್ಪೆ ಚಿಪ್ಪಿನ ರೆಡಿಮೇಡ್ ಸುಣ್ಣನ ತಗೊಂಬಂದು ಹಾಕ್ತಾರೆ ಕೆಲವರು. ಆಮೇಲೆ ಅದರಿಂದ ಸುಮಾರು ಮನೆಯಲ್ಲಿ ಇರ್ತಕ್ಕಂಥವ್ರು, ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಅಣ್ಣವರು, ನಾವು ಎಲ್ಲರೂ ಕನಿಷ್ಠ ಅಂದ್ರೆ 6-7 ಜನ ಅದಕ್ಕೆ ಶ್ರಮ ವಹಿಸಿದ್ರೆ ಒಂದು ಬಟ್ಟಿ ಸುಣ್ಣ ಅಂದ್ರೆ 7-8 ಪಲ್ಲ ಹೊರಗಡೆ ಬರುತ್ತೆ. ಆ 8 ಪಲ್ಲ ಸುಣ್ಣಕ್ಕಂದ್ರೆ ರೂಪಾಯಿಗೆ ಸೇರು ಮಾಡ್ತಕ್ಕ ಅವಾಗ ಈಗ ಒಂದು 20 ಆಯ್ತು ನಾವು ಬಿಟ್ಟು ಬಿಟ್ಟಾದ್ಮೇಲೆ. ಆಗ್ಲೂ ಸಹ ಅದಕ್ಕೇನು ಕೂಲಿ, ನಾವು ಬೇರೆಯವ್ರಿಗೆ ಹೋದ್ರೆ ಕೂಲಿ 200 ಸಿಗ್ತಾ ಇತ್ತು, 50-60 ರೂಪಾಯಿ ಕೂಡ ಬೆಳೆದೇ ಇರದ ಪರಿಸ್ಥಿತಿ ಸಿಗ್ತಾ, ಏನ್ ಮಾಡ್ಬೇಕು ಅಂತ ಮಾಡ್ತಾ ಬಂದ್ವಿ. ಇತ್ತೀಚೆಗೆ ಅದರ ಒಂದು ಬೇಡಿಕೆನೂ ಸಹ ಕಡಿಮೆ ಆಯ್ತು. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಕಲ್ಲಾಗಿರ್ಬೋದು, ಸುಣ್ಣದಕ್ಕೆಲ್ಲ ಸಿಗ್ತಾ ಇತ್ತು ನಮ್ಮ ಭಾಗದಲ್ಲಿ, ಆ ಕಲ್ಲಾಗಿರ್ಬೋದು, ಆಮೇಲೆ ಕಟ್ಟಿಗೆ ಸುಡೋದಕ್ಕೆ, ಅದೆಲ್ಲ ಒಂದು ಕ್ರೋಢೀಕರಣದ ತೊಂದರೆ ಆಗಿರೋದ್ರ ಹಂಗಾಗಿ ನಿಲ್ಲಿಸ್ಬಿಟ್ಟು ಪೂರ್ತಿ ಸಂಪೂರ್ಣವಾಗಿ. ಒಟ್ಟಾರೆ ಕೃಷಿ ಜೀವನ ನಿಮಗೆ ನೆಮ್ಮದಿ ತಂದುಕೊಟ್ಟಿದೆ? ಅದು ಕೃಪೆ, ಮರಣನ ಕೃಪೆ ನೆಮ್ಮದಿ ತಂದುಕೊಟ್ಟಿದೆ. ಯಾವಾಗ್ಲೂ ಭೂಮಿ ತಾಯಿನ ನಂಬಬೇಕು, ನಂಬಿದ್ಮೇಲೆ ಹಾಕಿದ್ಮೇಲೆ ಬಂದೇ ಬರುತ್ತಂತ ನಂಬಿಕೆ ಮೇಲೆ ಆಗ್ತದೆ. ಈ ವರ್ಷ ಅಂದ್ರೆ ಏನಾಗುತ್ತಂದ್ರೆ ನಾವು ಮನೆ ಕೆಲಸ ಮಾಡ್ತಕ್ಕಂಥವ್ರು ಇರಬೇಕಾಗುತ್ತೆ. ಈಗ ಸಣ್ಣದಾಗಿ ಒಂದ್ ದಿವಸ ಏನೋ ಚಿಕ್ಕದೇನೋ ಕೈಗಳ ಕೀಳ್ಬೇಕಂದ್ರೆ ನಮ್ಮ ಮನೆಯವ್ರು 2-3 ಕಿತ್ತು ಬಂದ್ರೆ ಅವತ್ತಿಂದು ಮುಗಿತಕ್ಕಂಥದ್ದು. ಅದಕ್ಕೂ ಕೂಲಿ ಇಡಬೇಕಂತಂದ್ರೆ ಏನಾಗುತ್ತೆ ಅಂದ್ರೆ ಲಾಸ್ ಆಗ್ತಕ್ಕಂಥ ಸಂದರ್ಭಗಳಿರ್ತವೆ. ಉತ್ತಮವಾಗಿ ಮಳೆ ಬಂತಂದ್ರೆ, ಮಳೆ ಬಂದು ಬೆಳೆ ಬಂತಂದ್ರೆ ಕಾಣಲ್ಲ, ಬರಲಿಲ್ಲ ಟೈಮ್ನಾಗ ಲಾಸಿನ ಜೊತೆಗೆ ಮತ್ತೆ ನಾವು ಎದುರಾಕಿದಂಗೆ ಆಗುತ್ತೆ. ಹಂಗಾಗಿ ಈಗ ಮನೆಯಲ್ಲಿ ಕೈಮುಟ್ಟಿಗೆ ಮಾಡಂತವ್ರು ಸಾಕಷ್ಟು ಜನ ಇದೆ. ಇದೆ ಸರ್, ನಮ್ಮ ತಮ್ಮರು ಇದಾರೆ, ನಮ್ಮ ತಮ್ಮರು ಮನೆಯವ್ರು ಇದಾರೆ. ನಿಮ್ಮ ಮಕ್ಕಳು? ನಮ್ಮ ಮಕ್ಳು ಸೊಬ್ಬನೇ ಇರದ, ಅವನು ಓದ್ತಾ ಇದಾರೆ. ಹಂಗಾಗಿ ಮಕ್ಕಳ ಸ್ವಲ್ಪ ನಾವು ಓದಿಸ ನಾವು ಯಾಕಂದ್ರೆ ನಮ್ಮ ವ್ಯಾಸಂಗ ಜೀವನವನ್ನು ನೋಡಿಕೊಂಡಾಗ ಅವರ ಕಷ್ಟ ನಮ್ಮ ತಂದೆ ತಾಯಿಗಳಿಗೆ ಅಂದ್ರೆ ಆಗಿನ ಒಂದು ವ್ಯಾಸಂಗದ ಪದ್ಧತಿನೇ ಹಂಗಿತ್ತು. ಆಮೇಲೆ ಅವರು ವ್ಯಾಸಂಗಕ್ಕೆ ಅಷ್ಟೊಂದು ಕಾಳಜಿನೂ ಇದ್ದಿಲ್ಲ. ಈಗ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಟ್ಟು ಮಕ್ಕಳ ಏನೇ ಇಲ್ಲ ಅಂದ್ರೂ ಸಹ ಶಾಲೆಗೆ ಹೋಗಿ ಬಂದ್ರೆ ಸಾಕು ಊಟ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಚಿಕ್ಕಿ ಕೊಡ್ತಾರೆ, ಬಾಯಣ್ಣ ಕೊಡ್ತಾರೆ, ಬಟ್ಟೆ ಶೂ ಎಲ್ಲ. ಅವಾಗೆಲ್ಲ ನಮ್ಮದೇ ಆಗ್ಬೇಕಾಗಿತ್ತು. ಅಂತ ಕಷ್ಟಕರ ಜೀವನದಲ್ಲಿ ಅವರು ಇದ್ದಿದ್ರಾಗ ಅಲ್ಲೇವರೆಗೂ ಓದಿಸಿದಾರೆ ಅಂದ್ರೆ ಬಹಳ ಗ್ರೇಟ್. ಅನ್ಯ ಈಗ ಪಿ ಯು ಸಿ ವರೆಗೂ ಓದಿಸಿದ್ರು ನಮ್ಮನ್ನೆಲ್ಲ ಅಂತಂದ್ರೆ ಸಾಕು. ಅದಾದ್ಮೇಲೆ ನಾವು ಸ್ವಂತಕ್ಕೆ ಓದ್ಕೊಂಡ್ವಿ ಅಂತಂದು ನೋಡಿದ್ವಲ್ಲ. ಈಗ ಇರ್ತಕ್ಕಂಥ ಸವಲತ್ತುಗಳಲ್ಲಿ ನಾವೇನೋ ಅಷ್ಟಿಷ್ಟು ದುಡಿತೀವಿ, ಹೊರಗಡೆ ದುಡಿತಕ್ಕಂಥ ಒಂದು ಕೌಶಲ್ಯವನ್ನು ಕಲ್ತ್ಕೊಂಡಿದ್ವಿ, ಅವರು ಒಂದು ಬಳುವಳಿಯಾಗಿ ಬಂದಿರತಕ್ಕಂಥದ್ದು. ಅದರ ಒಟ್ಟಿಗೆ ಆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಅವ್ರನ್ನೇ ಒಂದು ಆಸ್ತಿ ಮಾಡ್ಬೇಕು. ಯಾಕಂದ್ರೆ ಅವರಿಗೆ ಏನು ಆಸ್ತಿ ಇಲ್ಲ, ಬಿಡಪ್ಪ ಮಾಡ್ಕೊಂಡು ಹೋಗ್ತಾನೆ ಬಿಟ್ಟರೆ ಅವನಿಗೆ ಒಂದಿಷ್ಟು ಬರುತ್ತೆ ಅಂತ. ನಾನು ನನ್ನ ತಮ್ಮ ಒಟ್ಟಿಗೆ ಇರೋದ್ರಿಂದ ಅವನಿಗಿಬ್ರು ಮಕ್ಕಳು, ನನಗೆ ಒಬ್ಬ ಮಗ, ಮೈಸೂರು ಯುವರಾಜ ಕಾಲೇಜಲ್ಲಿ BSc ಮಾಡ್ತಿದ್ದಾನೆ. ನನ್ನ ತಮ್ಮನ ಮಕ್ಕಳು ಒಬ್ಬನು ಪಿ ಯು ಸಿ ಬಳ್ಳಾರಿನಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ವರ್ಷ, ತಮ್ಮನ ಮಗಳು ಮುರಾರ್ಜಿಯಲ್ಲಿ 9th ಓದ್ತಾ ಇದ್ದಾರೆ. ಅವ್ರನ್ನ ಉತ್ತಮವಾದ ವ್ಯಾಸಂಗನ ಮಾಡಿಸ್ಬೇಕಂತ ಬಂದಿರತಕ್ಕಂಥದ್ರಲ್ಲಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಮಕ್ಕಳಿಗೆ ಉತ್ತಮವಾದ ಒಂದು ವಿದ್ಯಾಭ್ಯಾಸ ಕೊಡಿಸಿದ್ರೆ ಮುಂದೆ ಸಾಕಷ್ಟು ಅವರಿಗೆ ಅನುಕೂಲ ಆಗುತ್ತಲ್ಲ ಜೀವನಕ್ಕೆ. ಹೌದು ಸರ್. ಏನ ಅವರು ಒಂದು ಈಗ ಇಲ್ಲಿ ಬೇರೆ ಇಲ್ಲ, ಮುಂದೆ ಬರ್ತಾ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದ್ರೆ ಪರಿಸ್ಥಿತಿಯನ್ನ ಸುಮಾರು ಅವಾಗ ನಮ್ಮ ತಾತರು ನಮ್ಮ ಅಪ್ಪನವ್ರ ಕಾಲದಲ್ಲಿ ಹೇಳ್ತಿದ್ರು ಮುಂದೆ ಕಾಲ ಎಂತದ್ ಬರುತ್ತೆ ಎಂತದ್ ಬರುತ್ತೆ. ನಾವು ಕನಿಷ್ಠ 2-3 ವರ್ಷ 4 ವರ್ಷಕ್ಕೆ ಒಂದ್ಸರಿ ನೋಡ್ತೀವಿ ಕಾಲ ಬದಲಾವಣೆ ಆಗ್ತಕ್ಕಂಥದ್ದು. ಈಗ ಚೇಂಜ್ ಆಗ್ತಾ ಬರ್ತದೆ. ಈಗ ಸುಮಾರು ಇನ್ನೊಂದು ಅವರು ಎಜುಕೇಶನ್ ಮುಗಿಸ್ಕೊಂಡು ಹೊರಗೆ ಬರ್ಬೇಕಂದ್ರೆ 6-7 ವರ್ಷಗಳು ಬೇಕು. 6-7 ವರ್ಷಗಳೊಳಗೆ ಈ ಪರಿಸ್ಥಿತಿ ಹಿಂಗೆ